31.5 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಎಲ್ಲಾ ಜಿಲ್ಲೆಗಳು, ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ನಗರದಲ್ಲಿ ನಿರ್ಮಲ ಆಕಾಶವಿದ್ದು ಗರಿಷ್ಠ ಉಷ್ಣಾಂಶ 35 ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 132ನೇ ಜನ್ಮದಿನ, ರಾಜ್ಯಾದ್ಯಂತ ಅರ್ಥಪೂರ್ಣ ಆಚರಣೆ. ಮತದಾನ ಜಾಗೃತಿಗಾಗಿ ವಿವಿಧ ಕಾರ್ಯಕ್ರಮ, ಅರ್ಹ ಮತದಾರರು ಹಕ್ಕು ಚಲಾಯಿಸಲು ಮನವಿ. ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರೀಯ ಚುನಾವಣಾ ವೀಕ್ಷಕರಿಂದ ಸಿದ್ದತೆ ಪರಿಶೀಲನೆ, ಮಾರ್ಗಸೂಚಿ ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆ. ದಕ್ಷಿಣ ಒಳನಾಡಿನ ಹಲವೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ, ಕರಾವಳಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಮಳೆ ನಿರೀಕ್ಷೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ದೇಶಭಕ್ತಿ ಗೀತೆಗಳು. ಜನಗಣ ಮಂಗಳ ಗುಣಗಾನ ವೃಂದಗಾನದಲ್ಲಿ ಕೇಳೋಣ ಡಾಕ್ಟರ್ ಎನ್ ರಘು ಅವರ ರಚನೆ. ಸೀತಾರಾಮಯ್ಯ ವಿರಚಿತ ಮತ್ತೊಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಜಯ ಜಯ ಭಾರತ ಜಗದಂಬ. ಜಗದಂಬಾ ಎಲ್ಲೆಡೆ ಮಂಗಳ ಘೋಷಗಳು, ಎಲ್ಲೆಡೆ ಮಂಗಳ ಘೋಷಗಳು, ಚೆಲ್ಲಸ ಸಜ್ಜಿತ ಮಂಟಪದಿ ಉಲ್ಲನಯನೆ ಅಡಿಯಾಗಿದಳು, ಉಲ್ಲನಯನೆ ಅಡಿಯಾಗಿದಳು, ಜಯ ಜಯ ಭಾರತ ಜಗದಂಬ, ಜಗದಂಬ ಜಗದಂಬ ಅಂಬಾ ಜಗದಂಬ, ಜಗದಂಬ ಜಗದಂಬ ಅಂಬಾ ಜಗದಂಬ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಸರಿಯಾಗಿ 7:30. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳುಗಳ ರೋಗ ನಿಯಂತ್ರಣ ಈ ಕುರಿತು ಡಾ ಭಾನುಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮೊದಲಿಗೆ ಒಂದು ಪ್ರಕಟಣೆ. ಭಯ್ಯಾ ಜಿ, ಏಕ್ ಚಾಯ್ ಕಾ ಪ್ಯಾಕೆಟ್ ದೇನಾ. ಯೇ ಲೀಜಿಯೇ, 50 ರೂಪಾಯಿ ದೀಜಿಯೇ. ರುಕಿಯೇ, ಮುಜೆ MRP ಚೆಕ್ ಕರ್ನೆ ದೀಜಿಯೇ. MRP? ಜಿ, MRP ಔರ್ ಉಸ್ಕೆ ಅಲಾವಾ ಔರ್ ಭಿ ಬಹುತ್ ಕುಚ್ ಚೆಕ್ ಕರ್ನಾ ಹೋತಾ ಹೈ, ಜೈಸೆ ವೇಟ್, ಕ್ವಾಂಟಿಟಿ, ಕನ್ಸ್ಯೂಮರ್ ಕೇರ್ ನಂಬರ್, ಫುಡ್ ಪ್ರಾಡಕ್ಟ್ಸ್ ಔರ್ ಕಾಸ್ಮೆಟಿಕ್ ಕಿ ಬೆಸ್ಟ್ ಬಿಫೋರ್ ಡೇಟ್. ಇತ್ನಾ ಕುಚ್? ಹಾಂ, ಹರ್ ಜಾಗರೂಕ್ ಉಪಭೋಕ್ತಾ ಕೋ ಪತಾ ಹೋನಾ ಚಾಹಿಯೆ ಕಿ ಪ್ಯಾಕೇಜ್ಡ್ ಕಮೋಡಿಟಿ ಕಿ ಖರೀದಾರಿ ಹಮೇಶಾ ಉಸ್ ಪರ್ ಲಿಖಿ ಜಾನ್ಕಾರಿ ದೇಖ್ ಕರ್ ಹಿ ಕರ್ನಿ ಚಾಹಿಯೆ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಡಾಕ್ಟರ್ ಭಾನುಪ್ರಕಾಶ್ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ಹಿಪ್ನೇರಳೆ ಕೃಷಿಯನ್ನು ಮಾಡಿ ಈ ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಿ ರೇಷ್ಮೆ ಗೂಡಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಹೌದು. ಮತ್ತೆ ಅದನ್ನ ಮಾರಾಟ ಮಾಡಿ ಅವರು ನಿಯಮಿತವಾಗಿ ಇವತ್ತು ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ರೀತಿ ಅವರು ಈ ರೇಷ್ಮೆ ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದರಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಹಲವಾರು ರೋಗಗಳು ಕೂಡ ಆ ರೇಷ್ಮೆ ಹುಳುಗಳನ್ನು ಬಾಧಿಸ್ತವೆ. ಅವುಗಳನ್ನು ಅವರು ಸರಿಯಾದ ಒಂದು ಹಂತದಲ್ಲಿ ನೋಡಿಕೊಂಡು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂದರೆ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅಂದರೆ ನಮ್ಮ ರೇಷ್ಮೆ ಕೃಷಿಯ ಒಂದು ಲಾಭದಾಯಕತೆ ಈ ರೇಷ್ಮೆ ಹುಳುವಿನ ಒಂದು ರೋಗಗಳ ನಿರ್ವಹಣೆ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ತಾವಿವತ್ತು ಮುಖ್ಯವಾಗಿ ಈ ರೇಷ್ಮೆ ಹುಳುವಿಗೆ ಬರುವಂಥ ಮುಖ್ಯವಾದ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ರೇಷ್ಮೆ ಹುಳುನಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ರೋಗಗಳು ಯಾವ್ಯಾವು ಅಂತೀರಿ? ಈಗ ಯಾವುದೇ ಒಂದು ಜೀವಿಯಲ್ಲಿ ನಾವು ನೋಡಿದ್ರೆ ಏಕಾಣು ಅಥವಾ ಸೂಕ್ಷ್ಮಾಣುಗಳಿಂದ ಉಂಟಾಗ್ತಕ್ಕಂಥ ಒಂದು ಅಸ್ವಾಭಾವಿಕ ಏರ್ಪೇರು ಏನು ಉಂಟಾಗ್ತದೆ ಅದನ್ನು ನಾವು ರೋಗ ಅಂತ ಕರಿತೇವೆ. ಅದು ಯಾವುದೇ ಕ್ರಿಮಿ ಆಗಿರ್ಬೋದು, ಕೀಟ ಆಗಿರ್ಬೋದು, ಜಾನುವಾರು ಆಗಿರ್ಬೋದು, ಯಾವುದೇ ರೀತಿಯಾದಂಥ ಪ್ರಾಣಿಗಳಿಗೂ ಕೂಡ ಇದು ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಸಾಕಾಣೆ ಮಾಡ್ತಕ್ಕಂಥ ವಾತಾವರಣದಲ್ಲಿ ಈ ರೋಗಗ್ರಸ್ತ ಹುಳುಗಳು ಏನಿರ್ತವೆ ಅವುಗಳಿಂದ ಈ ರೋಗಾಣುಗಳು ಜಾಸ್ತಿಯಾಗಿ ಹರಡ್ತವೆ, ಅಥವಾ ವಾತಾವರಣದಲ್ಲಿರ್ತಕ್ಕಂಥ ನೈರ್ಮಲ್ಯತೆ ಅಥವಾ ಏರ್ಪೇರಿನಿಂದ ಆ ಒಂದು ರೋಗಾಣುಗಳು ಹರಡ್ತಾ ಹೋಗ್ತವೆ. ರೇಷ್ಮೆ ಹುಳುಗಳಿಗೆ ಈ ಹಲವಾರು ನಾವು ರೋಗಗಳು ನೋಡಿದಾಗ ಅವುಗಳಿಗೆ ಮುಖ್ಯವಾದಂಥ ಶಿಲೀಂಧ್ರಗಳು ಅಥವಾ ಕಾರಣಗಳು ಯಾವ್ಯಾವು ಅಂತಂದರೆ ಈ ಮೈಕ್ರೋಸ್ಪೊರಿಡಿಯಾ ಅಂತ ಬರುತ್ತೆ, ಅದು ಶಿಲೀಂಧ್ರ ಅಂತ ಬರ್ತವೆ, ಫಂಗಸ್ ಅಂತ ನಾವೇನು ಕರಿತೇವೆ, ವೈರಸ್ ಅಂದರೆ ನಂಜಾಣುಗಳಿಂದ ಬಹಳಷ್ಟು ಕಾಟವನ್ನು ಕೊಡ್ತವೆ, ಈ ಬ್ಯಾಕ್ಟೀರಿಯಾಗಳು ದುಂಡಾಣುಗಳು ಹಲವಾರು ಪ್ರಭೇದಗಳಲ್ಲಿದ್ದಾವೆ ಅವು ಕೂಡ ಬಹಳಷ್ಟು ಅವುಗಳಿಗೆ ತೊಂದರೆಯನ್ನು ಕೊಡ್ತವೆ. ಕೆಲವೊಮ್ಮೆ ಎರಡು ವಿಭಿನ್ನ ರೋಗ ಕಾರಕಗಳ ಸಂಯೋಜನೆ ಅಂದರೆ ವೈರಸ್ ಬ್ಯಾಕ್ಟೀರಿಯಾ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಂಯೋಜನೆಗಳಿಂದ ಕೂಡ ಹಲವಾರು ರೋಗಗಳಿಂದ ಅವು ಬಳಲ್ತಾ ಹೋಗ್ತವೆ. ಈ ರೋಗಗಳು ರೈತರ ಮಟ್ಟದಲ್ಲಿ ರೇಷ್ಮೆ ಗೂಡಿನ ಬೆಳೆಗೆ ಗಣನೀಯವಾದಂಥ ಒಂದು ಹಾನಿಯನ್ನು ಉಂಟು ಮಾಡ್ತಾ ಹೋಗ್ತದೆ. ಆದ್ದರಿಂದ ಸಮಗ್ರ ರೇಷ್ಮೆ ಹುಳುವಿನ ರೋಗ ನಿರ್ವಹಣಾ ಪದ್ಧತಿಯನ್ನು ಜಾರಿಗೊಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇರ್ತದೆ. ಇದರಿಂದ ರೋಗಗಳನ್ನು ನಿಯಂತ್ರಣ ಮಾಡಿಕೊಂಡು ಹೆಚ್ಚಿನ ಒಂದು ಉತ್ಪಾದಕತಾ ಮಟ್ಟವನ್ನು ಕೂಡ ಹೆಚ್ಚಿಸಬಹುದಾಗಿರ್ತದೆ. ಈಗ ಮುಖ್ಯವಾಗಿ ಈ ರೇಷ್ಮೆ ಹುಳುಗಳಿಗೆ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಯಾವ್ಯಾವು ಅಂತೀರಿ? ನಾವು ಈ ಸಾಮಾನ್ಯವಾಗಿ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳನ್ನು ಸುಣ್ಕಟ್ ರೋಗ ಅಂತ ಕರಿತೇವೆ. ಸೊ ಇವುಗಳಿಗೆ ಪ್ರಮುಖವಾಗಿ ಎರಡು ಪ್ರಭೇದಗಳು ಕಾರಣೀಕರ್ತವಾಗಿರ್ತದೆ. ಒಂದು ಬೆವೇರಿಯಾ ಬ್ಯಾಸಿಯನ್ ಅಂತ, ಇದು ಬಿಳಿ ಸುಣ್ಕಟ್ ಪ್ರಭೇದ. ಎರಡನೇದಾಗಿ ಮೆಟ್ರೈಸಿಯಂ ಅನಿಸೋಪ್ಲಿಯ ಅಂತ, ಇದು ಹಸಿರು ಸುಣ್ಕಟ್ ಕೊಡ್ತದೆ. ಇವುಗಳನ್ನು ಹೊರತುಪಡಿಸಿ ಆಸ್ಪರ್ಜಿಲೋಸಿಸ್ ಅಂತ ಒಂದಿದೆ, ಇದು ಚಾಕಿ ಹುಳುಗಳಲ್ಲಿ ಯಥೇಚ್ಛವಾಗಿ ಕಂಡು ಬರ್ತದೆ. ಇನ್ನು ಮುಖ್ಯವಾಗಿ ಈ ಸುಣ್ಕಟ್ ರೋಗ ಬರೋದಕ್ಕೆ ಏನು ಕಾರಣ, ಈ ಸುಣ್ಕಟ್ ರೋಗ ಹೇಗೆ ಹರಡುತ್ತೆ ಅಂತೀರಿ? ಈ ಮಳೆಗಾಲ ಅಥವಾ ಚಳಿಗಾಲ ಬಂದಾಗ ವಾತಾವರಣದಲ್ಲಿ ಉಷ್ಣಾಂಶ ಏನಿರ್ತದೆ ಕಡಿಮೆ ಆಗ್ತಾ ಹೋಗ್ತದೆ. ಅದು 20-20 ಕಡಿಮೆ ಆದಾಗ ತೇವಾಂಶ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಚರ್ಮದ ಮೇಲೆ ಏನಾಗ್ತದೆ, ಅವಾಗ ಈ ರೋಗಾಣುಗಳು ಏನಾದರೂ ಬಿದ್ದರೆ ಸೊ ಅದನ್ನು ದೇಹವನ್ನು ಸೇರಿ ರೋಗವನ್ನು ಉಂಟು ಮಾಡ್ತಾ ಹೋಗ್ತಾ ಹೋಗ್ತದೆ. ಈ ಶಿಲೀಂಧ್ರವು ಎಲ್ಲ ಹಂತದ ಹುಳುಗಳು, ಕೋಶ, ಚಿಟ್ಟೆ, ಯಾವುದೇ ಒಂದು ವಿಧ ಇರಲಿ, ಅವುಗಳ ಮೇಲೆ ಬಿದ್ದಾಗ ಅದು ಹರಡ್ತಾ ಹೋಗ್ತದೆ, ರೋಗವನ್ನು ಉಂಟು ಮಾಡ್ತಾ ಹೋಗ್ತದೆ. ಹುಳುವಿನಲ್ಲಿ ರೋಗ ತಗಲಿ ಸುಮಾರು ಪೂರ್ಣ ಲಕ್ಷಣ ಕಾಣಿಸ್ಬೇಕು ಅಂತ ನಾವು ನೋಡಿದಾಗ ಚಾಕಿ ಹಂತದಲ್ಲಿ 2-3 ದಿವಸ ತಗೊಳ್ತದೆ, 4ನೇ ಹಂತದಲ್ಲಿ 4-5 ದಿವಸ ತಗೊಳ್ತದೆ, 5ನೇ ಹಂತದಲ್ಲಿ ಸ್ವಲ್ಪ ನಿಧಾನ ಆಗ್ತದೆ, 5-7 ದಿವಸ ತಗೊಳ್ತದೆ. ಮತ್ತು 5ನೇ ಹಂತದಲ್ಲಿ ಅಥವಾ ತದನಂತರದಲ್ಲಿ ಏನಾದರೂ ಅದು ಆ ಒಂದು ರೋಗಾಣು ಪ್ರಭೇದ ಬಂದರೆ ಅವಾಗ ಗೂಡು ಕಟ್ಟತಕ್ಕಂಥ ಹಂತದಲ್ಲಿ ಸೋಂಕು ಕಂಡು ಬಂದಾಗ ಗೂಡು ಕಟ್ಟುವಾಗ ಕೋಶಾವಸ್ಥೆಯಲ್ಲೇ ಅದು ಸತ್ತೋಗ್ಬಿಡ್ತದೆ. ಇದರಿಂದ ಗೂಡು ಏನು ಗಡಸ್ತನ ಇರ್ತದೆ, ಆ ಗಡಸ್ತನ ಅಥವಾ ರಚನೆ ಏನಿರ್ತದೆ ಅವೆಲ್ಲ ಸಂಪೂರ್ಣ ತನ್ನ ಒಂದು ರೂಪವನ್ನು ಕಳ್ಕೊತವೆ. ಇದರಿಂದ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತ ಆಗ್ತದೆ, ರೈತನಿಗೆ ಭಾಳಷ್ಟು ನಷ್ಟ ಉಂಟಾಗ್ತದೆ. ಇನ್ನು ಮುಖ್ಯವಾಗಿ ಈ ಸುಣ್ಕಟ್ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಸಾಮಾನ್ಯವಾಗಿ ಈ ಹುಳುಗಳು ಏನಾಗ್ತದೆ, ಈಗ ಯಾವುದೇ ಒಂದು ರೋಗ ಬಂದಾಗ ಮನುಷ್ಯನಿಗೂ ಕೂಡ ಈಗ ಪಚನ ಕ್ರಿಯೆ ವೇರಿಯೇಷನ್ ಆಗಿ ಆಗ್ತದೆ, ಅಂದರೆ ಅದು ಸಂಪೂರ್ಣವಾಗಿ ನಡೆಯೋದಿಲ್ಲ. ಸೊ ರೋಗಗ್ರಸ್ತ ಹುಳುಗಳು ಕೂಡ ಜೀರ್ಣಶಕ್ತಿ ಕುಂದ್ಕೊಂಡ್ಬಿಡ್ತದೆ, ಚಟುವಟಿಕೆಯನ್ನು ಕಳ್ಕೊಂಡ್ಬಿಡ್ತವೆ. ಚಟುವಟಿಕೆ ಕಳ್ಕೊಂಡ ತಕ್ಷಣನೇ ಇವು ಥಂಡಿಗೆ ಆಗ್ತಾ ಇರೋದ್ರಿಂದ ಅವು ಏನಾಗ್ತವೆ, ಬೆಚ್ಚಗಿರೋದಕ್ಕೆ ಹಾಸಿಗೆ ಕೆಳಭಾಗದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತವೆ. ಸೊ ಕೆಳಭಾಗದಲ್ಲಿ ಹೋಗಿ ಉಳ್ಕೊಂಡ್ಬಿಟ್ಟು ರೋಗಾಣುಗಳು ರೇಷ್ಮೆ ಹುಳುವಿನ ದೇಹ ಸಂಪರ್ಕಕ್ಕೆ ಬಂದ ತಕ್ಷಣನೇ ಅಲ್ಲೇನಾಗ್ತದೆ, ಅಲ್ಲೆಲ್ಲ ಕಪ್ಪು ಕಲೆ ಆಗ್ತಾ ಹೋಗ್ತದೆ. ಸತ್ತ ಹುಳುಗಳು ಏನು ಬಣ್ಣ ನಸುಕೆಂಪಾಗ್ತಾ ಹೋಗ್ತದೆ, ಶಿಲೀಂಧ್ರ ಏನಿರ್ತದೆ ಬಿಳಿದು ಅದು ಬೆಳಕಂತ ಸ್ಟಾರ್ಟ್ ಮಾಡಿದಾಗ ಅದು ಬಿಳಿ ಬಣ್ಣಕ್ಕೆ ಟರ್ನ್ ಆಗ್ತದೆ. ಸೊ ಮೆದುವಾದ ದೇಹ ಏನಿರ್ತದೆ, ಒಳಗಡೆ ಇರ್ತಕ್ಕಂಥ ಏನು ರಸ ಇರ್ತದೆ ಆ ರಸನೆಲ್ಲ ಈ ಶಿಲೀಂಧ್ರ ಹೀರ್ಕೊಳ್ಳೋದ್ರಿಂದ ಅದು ಕ್ರಮೇಣ ಗಟ್ಟಿಯಾಗ್ತಾ ಹೋಗ್ತದೆ. ಸತ್ತ ಹುಳುಗಳು ಸೀಮೆ ಸುಣ್ಣದಂತೆ ಕಾಣಿಸ್ತವೆ. ಸೊ ಸತ್ತ ಹುಳುಗಳ ದೇಹದ ಮೇಲೆ ಇವು ಶಿಲೀಂಧ್ರಗಳು ಅದು ಕೊನಿಡಿಯ ಅಂತ ಏನು ಕರೀತಾರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದು, ಅವುಗಳು ಬೆಳೀತಾ ಹೋಗ್ತವೆ. ಆ ಕೊನಿಡಿಯದ ಕಲರ್ಗಳು ಏನಿರ್ತವೆ, ಬಣ್ಣಗಳು ವಿವಿಧವಾಗಿರ್ತವೆ. ಬಿಳಿ ಇದ್ರೆ ಬಿಳಿ ಕಾಣ್ತದೆ, ಹಸಿರಿದ್ರೆ ಹಸಿರು ಕಾಣ್ತದೆ, ಕೆಂಪಿದ್ರೆ ಕೆಂಪು ಕಾಣ್ತದೆ. ಸೊ ಆ ಒಂದು ಬಣ್ಣಗಳ ಆಧಾರದ ಮೇಲೆ ಅವುಗಳ ರೋಗಗಳನ್ನು ನಾವು ಕೊಡಿಸ್ತೇವೆ. ಬಿಳಿ ಸುಣ್ಕಟ್ಟು, ಹಸಿರು ಸುಣ್ಕಟ್ಟು, ಕೆಂಪು ಸುಣ್ಕಟ್ಟು ಅಂತ. ಒಟ್ಟಿನಲ್ಲಿ ಸುಣ್ಕಟ್ಟು ಬರ್ತಕ್ಕಂಥದ್ದೆಲ್ಲ ಈ ಒಂದು ವಾತಾವರಣದಲ್ಲಿ ಉಂಟಾಗ್ತಕ್ಕಂಥ ತೇವಾಂಶ ಮತ್ತು ಏನು ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆದಾಗ ಸೊ ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಕಾಣಬಹುದಾಗಿರ್ತದೆ. ಇನ್ನು ಮುಖ್ಯವಾಗಿ ಈ ಸುಣ್ಕಟ್ಟು ರೋಗ ಮತ್ತು ಈ ಆಸ್ಪರ್ಜಿಲೋಸಿಸ್ ಶಿಲೀಂಧ್ರ ರೋಗಗಳು, ಹೌದು ಸರ್, ಇವುಗಳನ್ನು ತಡೆಗಟ್ಟೋದು ಹೇಗೆ ಮತ್ತೆ ಹತೋಟಿ ಕ್ರಮಗಳನ್ನು ಏನೇನು ಕೈಗೊಳ್ಳಬೇಕಾಗುತ್ತೆ? ಸುಮಾರು ಒಂದು 8 ಅಂಶಗಳನ್ನು ನಾವು ಆ ಒಂದು ತಡೆಗಟ್ಟಿಕೆಗೆ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಮೊದಲನೇದಾಗಿ ಈಗೇನು ಶಿಫಾರಸು ಮಾಡಿರ್ತಕ್ಕಂಥ ಸೋಂಕು ನಿವಾರಕಗಳನ್ನು ಉಪಯೋಗಿಸಿಯೇ ನಾವು ಮನೆಯ ಸೋಂಕು ನಿವಾರಣೆ ಮಾಡಬೇಕು. ಯಾವಾಗ ನಾವು ಈ ಒಂದು ಹುಳುವಿನ ಸಾಕಾಣೆ ಮಾಡ್ತೇವೆ ಅಥವಾ ಹುಳುವಿನ ಸಾಕಾಣೆಗೆ ನಾವು ರೆಡಿ ಆಗ್ತಾ ಇರ್ತೇವೆ, ಅದರ ಪೂರ್ವಭಾವಿಯಾಗಿ ಅದರ 5 ದಿವಸದ ಮುಂಚೆನೆ ನಾವು 3 ಬಾರಿ ಅದನ್ನು ಸೋಂಕು ನಿವಾರಣೆ ಮಾಡಲೇಬೇಕು, ಕಡ್ಡಾಯ ಇದು. ಎರಡನೇದಾಗಿ ಈ ಹಾಸಿಗೆ ಸೋಂಕು ನಿವಾರಕಗಳನ್ನು ಈ ಚಾಕಿ ಅಂತಿಂದನೇ ಬಳಸಬೇಕು. ಯಾಕಂದರೆ ಯಾವುದೇ ಚಾಕಿಲೂ ಕೂಡ ಇವು ಮಿಸ್ ಆಗಬಾರ್ದು. ಹುಳುಗಳು ಒಂದು ಮಿಸ್ ಆಗಿಬಿಡ್ತು ಅಂತಂದರೆ ಎಲ್ಲವೂ ಕೂಡ ತಮಗೆ ನಷ್ಟ ಜಾಸ್ತಿ ಆಗ್ತಾ ಹೋಗ್ತದೆ ಅಂತಕ್ಕಂಥದ್ದು. ಹುಳುಗಳು ಜ್ವರಕ್ಕೇನು ಕೂತಾಗ ನಾವು ಸುಣ್ಣನ ಯಥೇಚ್ಛವಾಗಿ ಬಳಸಬೇಕು. ಯಾಕಂದರೆ ಶುಷ್ಕವಾಗಿಡಬೇಕು ಆ ಒಂದು ಹಾಸಿಗೆ ಏನಿರ್ತದೆ, ಭಾಳ ಶುಷ್ಕವಾಗಿಟ್ಟಾಗ, ಭಾಳ ಅದು ಒಣವಾಗಿಟ್ಟಾಗ ಸೊ ಅಲ್ಲಿ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬೇಕಾದಂಥ ಏನು ಸನ್ನಿವೇಶ ಇರ್ತದೆ ಅದು ಉದ್ಭವಿಸೋದಿಲ್ಲ. ಅವಾಗ ಹುಳುಗಳು ರೋಗದಿಂದ ಮುಕ್ತವಾಗ್ತವೆ ಅಂತಕ್ಕಂಥದ್ದು. 4ನೇದಾಗಿ ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಸೊಪ್ಪು ಬೇಗ ಒಣಗಿಸಲು ಅವಕಾಶ ಮಾಡಿಕೊಡಬೇಕು. ಮತ್ತು ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟೇ ಸೊಪ್ಪನ್ನು ಕೊಡಬೇಕು. ಏನಾಗ್ತದೆ, ಕೆಲವರು ಹಾಸಿಗೆ ಮೇಲೆ ಹುಳುಗಳು ತಿನ್ನಲಿ ಅಂತ ಹೆಚ್ಚಿಗೆ ಸೊಪ್ಪನ್ನ ಹಾಕ್ಬಿಡ್ತಾರೆ. ಸೊ ತೇವಾಂಶ ಜಾಸ್ತಿ ಆಗ್ತದೆ, ಹುಳುಗಳು ತಿನ್ನೋದಿಲ್ಲ. ಸೊ ಆವಾಗ ಈ ಒಂದು ಶಿಲೀಂಧ್ರಗಳು ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಒಂದ್ಸರಿ ಈ ಶಿಲೀಂಧ್ರಗಳ ಬೆಳವಣಿಗೆ ಆದ ತಕ್ಷಣನೇ ಅವುಗಳು ಏನಾದರೂ ಇವಕ್ಕೆ ಸಂಪರ್ಕಕ್ಕೆ ಬಂದ ತಕ್ಷಣ ತಕ್ಷಣನೇ. ಸೊ ಹುಳುಗಳು ಆವಾಗ ಕೆಳಗಡೆ ಹೋಗಿ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತವೆ, ಹುಳುಗಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗೋಗ್ತವೆ. ಐದನೇದಾಗಿ, ಸಾಕಾಣಿಕಾ ಮನೆ ಏನು ಕಿಟಕಿಗಳನ್ನ ಮುಚ್ಚದೆ ಅಥವಾ ಕಿಟಕಿಗಳಿಗೆ ಏನ್ ಮಾಡ್ತಾರೆ, ಕೆಲವರು ಕಂಬಳಿ ಒತ್ತಿಸಕ್ ಹೋಗ್ತಾರೆ. ಸೊ ಒಳ್ಳೆ ರೀತಿಯಾದಂತಹ ಗಾಳಿ ಮತ್ತು ಬೆಳಕಿನ ಸಂಚಾರವನ್ನ ಕೊಡೋದಕ್ಕೆ ಎಷ್ಟು ಸಾಧ್ಯನೋ ಅದನ್ನು ಮಾಡಿಕೊಡ್ಬೇಕಾಗ್ತದೆ. ರೋಗಗ್ರಸ್ತ ಅಥವಾ ಸತ್ತ ಹುಳುಗಳು ಏನಿರ್ತವೆ ಅವುಗಳನ್ನ ಅಲ್ಲಂದ್ರಲ್ಲೇ ಬಿಸಾಕ್ಬಾರ್ದು ಪ್ರಮುಖವಾಗಿ, ಯಾಕಂದ್ರೆ ಅವು ಮೂಲ ಕಾರಣ ಅವು ರೋಗಗಳನ್ನ ಹರಡಕ್ಕೆ. ಸೊ ಅವುಗಳನ್ನ ಒಂದು ಯಾವ್ದಂತ ಶುಚಿಯಾದಂತ ಒಂದು ದ್ರಾವಣದಲ್ಲೋ ಅಥವಾ ಬ್ಲೀಚಿಂಗ್ ಪುಡಿ ಇರ್ತಕ್ಕಂಥ ದ್ರಾವಣದಲ್ಲೋ ಹಾಕಿ ಅದನ್ನ ಉಳ್ಬೇಕಾಗ್ತದೆ, ಇಲ್ಲ ಸುಟ್ಟಾಕ್ಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಈ ಪ್ರಮುಖವಾಗಿ ಏನಾಗ್ತದೆ, ನಾವು ಗೊಬ್ಬರಗಳನ್ನ ಮಾಡೋದಕ್ಕೆ ನಮ್ಮ ಈ ಒಂದು ಏನು ವೇಸ್ಟ್ ಇರ್ತದೆ, ರೇಷ್ಮೆ ಮಾಡಿರ್ತಕ್ಕಂಥ ಕಸ ಇರ್ತದೆ, ಅವುಗಳನ್ನ ಬಳಕೆ ಮಾಡ್ತೇವೆ. ಅದನ್ನ ಚೆನ್ನಾಗಿ ನೀವು ಕಳಿಸ್ಲಿಲ್ಲ ಅಂತಂದ್ರೆ ಅವಾಗೇನಾಗ್ತದೆ, ಅದರಲ್ಲಿ ಶಿಲೀಂಧ್ರಗಳು ಹಂಗೆ ಉಳ್ಕೊಂಡು ಮತ್ತೆ ಪುನರಾವರ್ತನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆದ್ರಿಂದ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಚೆನ್ನಾಗಿ ಕಳಿಸ್ಬೇಕು ಅವನ್ನ. ಸೊ ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ ನಂತರವೇ ಅದನ್ನ ಪುನರ್ಬಳಕೆ ಮಾಡಬೇಕಾಗ್ತದೆ. ಸಾಕಾಣಿಕೆ ಮನೆಯಲ್ಲಿ ನಾವು ಕೊನೆಯದಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಉಷ್ಣಾಂಶವನ್ನು ಕಲ್ಪಿಸಬೇಕಾಗ್ತದೆ. ಯಾಕೆ ಅಂತಂದ್ರೆ ವಿದ್ಯುತ್ ಹೀಟರ್ ಅಥವಾ ಅಗ್ಗಿಷ್ಟಿಕೆ ಅಂತ ನಾವು ಏನು ಕರಿತೀವಿ, ಅವುಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬಹುದು. ಯಾಕಂದ್ರೆ ಹಳ್ಳಿಗಳ ಕಡೆ ಕರೆಂಟು ಬಹಳಷ್ಟು ಕಡಿಮೆ, ಎಲೆಕ್ಟ್ರಿಸಿಟಿ ತೊಂದರೆಗಳು ಇರ್ತವೆ ಇಲ್ಲ ಅಂತ ಅಲ್ಲ. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಈ ಇದ್ಲನ್ನು ಉಪಯೋಗಿಸಿ ಅಗ್ಗಿಷ್ಟಿಕೆ ಮಾಡ್ಕೋಬಹುದು. ಸೊ ಈ ಥರ ಮಾಡೋದ್ರಿಂದ ನಾವು ಆ ಒಂದು ಒಳಗಡೆ ಇರ್ತಕ್ಕಂಥ ಉಷ್ಣಾಂಶನ ನಾವು ನಿರ್ಧರಿಸಬಹುದಾಗಿರ್ತದೆ. ಸೊ ಇದರಿಂದ ಏನು ಏರ್ಪೇರ್ನ ನಾವು ಹುಳುಗಳ ಬೆಳವಣಿಗೆಯಲ್ಲಿ ಉಂಟಾಗ್ತವೆ ಅವು ಆಗದನ್ನ ನಾವು ತಡಿಬಹುದಾಗ್ತದೆ. ಇನ್ನು ಮುಖ್ಯವಾಗಿ ಈ ವೈರಸ್ನಿಂದ ಅಂದ್ರೆ ನಂಜಾಣುಗಳಿಂದ ಬರುವಂತಹ ರೋಗಗಳು ಯಾವ್ಯಾವಂತಿದೆ? ನಂಜಾಣುಗಳಿಂದ ಪ್ರಮುಖವಾಗಿ ನಮಗೆ ಮೂರು ರೀತಿಯಾದಂಥ ರೋಗ ಬರ್ತದೆ. ಒಂದು ಹಾಲ್ ರೋಗ ಬರ್ತದೆ, ಎರಡನೇದಾಗಿ ಕೆಂಚು ರೋಗ ಬರ್ತದೆ, ಮೂರನೇದಾಗಿ ಸಪ್ಪೆ ರೋಗ ಬರ್ತದೆ. ಸೊ ಈ ಮೂರು ರೋಗಗಳು ಇದು ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಕ್ಷೇತ್ರ ಮಟ್ಟದಲ್ಲಿ ಕಾಣಬಹುದಾಗಿರ್ತದೆ. ಇದರಿಂದ ನಷ್ಟನೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ರೈತರು ಅನುಭವಿಸ್ತಾರೆ. ಈಗ ಹಾಲ್ ರೋಗ ಅಂತ ತಾವು ಹೇಳಿದ್ರಿ, ಈ ಹಾಲ್ ರೋಗ ಬರೋದಕ್ಕೆ ಏನು ಕಾರಣ ಮತ್ತೆ ಇದು ಹೇಗೆ ಹರಡುತ್ತೆ ಅಂತ್ರಿ? ಇದು ಸಾಮಾನ್ಯವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರ್ತದೆ, ಅಥವಾ ಈ ವಾತಾವರಣದಲ್ಲಿ ಏನಾದರೂ ಹಠಾತ್ತಾಗಿ ಬದಲಾವಣೆ ಏನಂತಂದ್ರೆ ಬಿಸಿಲು ಬರ್ತಾ ಇರ್ತದೆ, ಮಳೆ ಹುಯ್ತಾ ಇರ್ತದೆ, ಅವಾಗ ಏನಾಗ್ತದೆ ಹ್ಯುಮಿಡಿಟಿ ಏನು ತೇವಾಂಶ ಇರ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದು ಈ ಆವಾಗ ಈ ರೋಗ ಬರೋದಕ್ಕೆ ಬಹಳ ಮುಖ್ಯವಾದಂಥ ಒಂದು ಕಾರಣ ಆಗ್ಬಿಡ್ತದೆ. ಸೊ ಈ ರೋಗ ಉಂಟಾಗಲು ಇತರ ಅನೇಕ ಕಾರಣಗಳಂತಂದ್ರೆ ಅಧಿಕ ಉಷ್ಣಾಂಶ, ಅಧಿಕ ಶೈತ್ಯಾಂಶ ಅಂತ ನಾವು ಹೇಳ್ತೇವೆ. ಸೊ ಅದಾದ ನಂತರ ವಾತಾವರಣದಲ್ಲಿಯೇ ಏರ್ಪೇರು, ಅದ್ರ ಜೊತೆಗೆ ಮುಖ್ಯವಾಗಿ ಆ ಹುಳುಗಳಿಗೆ ನೀಡ್ತಕ್ಕಂಥ ಒಂದು ಗುಣಮಟ್ಟದ ಸೊಪ್ಪು, ಆ ಸೊಪ್ಪಿನಲ್ಲಿ ಏನಾದರೂ ಏರ್ಪೇರು ಉಂಟಾದರೆ ಖಂಡಿತವಾಗ್ಲೂ ಕೂಡ ಇದು ಬರ್ತದೆ. ಆಮೇಲೆ ಈಗ ಮಳೆ ಬಂದಿರ್ತದೆ, ಮಳೆ ಬಂದ ತಕ್ಷಣ ದಿಢೀರಾಗಿ ಏನು ಸೊಪ್ಪಿನಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಆಗಿರ್ತದೆ, ಅದನ್ನು ನಾವು ಸ್ವಲ್ಪ ಬಿಟ್ಟು ಕೊಡಬೇಕಾಗ್ತದೆ. ಆದರೆ ರೈತರು ಅದು ಹುಳುಗಳು ಏನಾದರೂ ಹಸ್ಕೊಂಡಿದ್ರೆ ಅಥವಾ ಆ ಥರ ನಾವು ಮಾಡೋಕ್ಕಾಗೋದಿಲ್ಲ, ಇಮಿಡಿಯೇಟಾಗಿ ಕಟ್ ಮಾಡಿ ನಾವು ಕೊಟ್ಬಿಡ್ತೇವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನೀರಿನಂಶ ಜಾಸ್ತಿ ಆದಾಗಲೂ ಕೂಡ ಈ ರೋಗ ಉಂಟು ಮಾಡೋದಕ್ಕೆ ಒಂದು ಕಾರಣ ಆಗ್ತದೆ. ಈ ರೋಗಗ್ರಸ್ತ ಹುಳುಗಳು ಹಾಸಿಗೆಯಲ್ಲಿ ಎಲ್ಲೆಂದ್ರಲ್ಲೇ ಚಲಿಸ್ಬಿಡ್ತವೆ. ಸೊ ಇವಕ್ಕೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಈ ಎದರಲ್ಲೂ ಈ ಹಾಸಿಗೆಯಲ್ಲಿ ಸುತ್ತು ಏನು ಪರದೆ ಇರ್ತದೆ ಅದ್ರ ಮೇಲೆ ಹತ್ಬಿಟ್ಟು ಎಲ್ಲ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಅವಾಗ ಏನಾಗ್ತದೆ, ಬಾಯಿಂದನೂ ಕೂಡ ಇದ್ರ ರೋಗಾಣುಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತವೆ, ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇದ್ರ ಸಂಪರ್ಕಕ್ಕೆ ಏನು ಬರ್ತದೆ ಬೇರೆ ಹುಳುಗಳು ಅಥವಾ ಇವುಗಳು ಯಾವುದಾದ್ರೂ ಒಂದು ಉತ್ತಮವಾಗಿರ್ತಕ್ಕಂಥ ಎಲೆ ಸಂಪರ್ಕಕ್ಕೆ ಬಂದು ಅದ್ರ ಜೊಲ್ಲನ್ನು ಅದಕ್ಕೆ ಸವರಿದ್ರೆ ಅವನ್ನ ಏನಾದರೂ ಉತ್ತಮವಾಗಿರ್ತಕ್ಕಂಥ ಹುಳುಗಳು ಅವು ಸೇವನೆ ಮಾಡಿದಾಗ ರೋಗ ಹಂಗೆ ಹರಡ್ಕೋತಾ ಹೋಗ್ತಾ ಇರ್ತದೆ. ಈ ರೋಗವು ಬಾಯಿ ಮುಖಾಂತರ ಹರಡೋದ್ರಿಂದ ಇದನ್ನ ಸೊಪ್ಪನ್ನು ತಿಂದ ಆರೋಗ್ಯವಂತ ಹುಳುಗಳಿಗೆ ಖಂಡಿತವಾಗ್ಲೂ ರೋಗ ಹರಡ್ತಾ ಹೋಗ್ತದೆ. ಏನು ಈ ಇನ್ಫೆಕ್ಷನ್ ತಗಲಿರ್ತದಲ್ಲ ಅಂತ ಎಲೆಗಳು ತಿಂದ ತಕ್ಷಣ. ಆದ್ರಿಂದ ಇದನ್ನ ಒಟ್ಟಾರೆ ಪೂರ್ಣ ಲಕ್ಷಣ ನಾವು ನೋಡಬೇಕು ಅಂದ್ರೆ ಈ ರೋಗದ್ದು ಸೇವನೆ ಆದ ನಂತರ ಒಂದು 5-7 ದಿವಸ ನಾವು ಕಾಣಬೇಕಾಗ್ತದೆ. ಅದಾದ ನಂತರ ಈ ರೋಗಾಣುಗಳು ತಮ್ಮ ಒಂದು ರೂಪವನ್ನ ಹುಳುಗಳ ಮೇಲೆ ತೋರಿಸಲಿಕ್ಕೆ ಆರಂಭ ಮಾಡ್ತವೆ. ಸೊ ಆರಂಭ ಮಾಡೋದ್ರಿಂದ ನಾವು ಅದನ್ನು ನೋಡಬಹುದಾಗ್ತದೆ. ಇನ್ನು ಈ ಹಾಲ್ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತ ರೀ? ಪ್ರಾರಂಭದ ಹಂತಗಳಲ್ಲಿ ಯಾವುದೇ ರೀತಿಯಾದಂಥ ಲಕ್ಷಣ ನಾವು ಇದರಿಂದ ಬೇರ್ಪಾಟು ಮಾಡೋದಕ್ಕೆ ಕಷ್ಟ ಕಾಣೋದಿಲ್ಲ. ರೋಗ ವೃದ್ಧಿಯಾಗ್ತಂತಂಕೆನೆ ಅದು ಏನಾಗ್ತದೆ, ಹುಳುವಿನ ಒಂದು ಜೀರ್ಣಶಕ್ತಿ ಏನಿದೆ ಅದು ಕಳ್ಕೊತ ಹೋಗ್ತದೆ. ಆಮೇಲೆ ಕೊನೆಗೆ ಅಂತಿಮ ಹಂತದಲ್ಲಿ ಒಳೆತಕ್ಕಂಥ ಒಂದು ಚರ್ಮ ಕಾಣಿಸ್ತದೆ, ಸ್ವಲ್ಪ ದಪ್ಪನಾಗಿ ಆಗ್ಬಿಡ್ತದೆ, ಸುಲಭವಾಗಿ ಒಡಿತಕ್ಕಂಥ ಚರ್ಮ ಅದು, ಅದು ಮುಟ್ಟಿದರೆ ಸಾಕು ಅದು ಪಟ್ ಅಂತ ಒಡೆದೋಗ್ತದೆ. ಸೊ ಹುಳುವಿನ ಗಾತ್ರ ಏನಿರ್ತದೆ ಜಾಸ್ತಿ ಊದ್ಕೋತದೆ. ಸೊ ದಟ್ಟ ಬಿಳಿಯ ಒಂದು ರಕ್ತದ ಕಣಗಳು ಅದ್ರ ಪೂರ್ತಿ ಸೇರ್ಕೊಂಡ್ಬಿಡ್ತದೆ. ಸೊ ಪ್ರಾರಂಭದಲ್ಲಿ ಆರೋಗ್ಯವಂತ ಹುಳುವಿನಂತೆ ಕಂಡರೂ ಕೂಡ ಸೂಕ್ಷ್ಮದರ್ಶನದಲ್ಲಿ ನಾವೇನಾದರೂ ಆ ಹುಳುಗಳದ ಒಂದು ರಕ್ತವನ್ನು ಪರೀಕ್ಷೆ ಮಾಡಿ ನಾವು ಚೆಕ್ ಮಾಡಿದಾಗ ಅದರ ರೋಗಾವಿನ ರೂಪ ನಾವು ಗುರುತಿಸಬಹುದಾಗಿರ್ತದೆ. ಈ ರೋಗದ ಹುಳುಗಳು ಕೊನೆ ಅಂತ ತಲುಪಿದಾಗ ತಟ್ಟೆ ಅಥವಾ ಮೇಜಿನ ಅಂಚಿನಲ್ಲಿ, ಏನು ನಾವು ಹಾಸಿಗೆ ಕರಿತೀವಿ, ಅಂಚಿನಲ್ಲಿ ಅರ್ಧಾಡಿ ಕೊನೆಗೆ ನೇತು ಬಿದ್ದು ಕೊಳತು ಬಿಟ್ಟು ಸತ್ತೋಗ್ಬಿಡ್ತವೆ. ಅಂದರೆ ಮುಖ್ಯವಾಗಿ ಈ ಹಾಲು ರೋಗವನ್ನು ನಾವು ಹೇಗೆ ತಡೆಗಟ್ಟಬಹುದು ಮತ್ತು ಏನೇನು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಇದಕ್ಕೆ ಸುಮಾರು ಒಂದು 7 ಅಂಶಗಳ ಒಂದು ಕಾರ್ಯಕ್ರಮನ ಅನ್ಕೋಬೇಕಾಗ್ತದೆ. ಮೊದಲಿಗೆ ನಾವು ಈ ಒಂದು ಸಾಕಾಣಿಕೆಗೆ ಮುನ್ನ ಸೋಂಕು ನಿವಾರಣೆಗೆ ಏನಿದಾವೆ ಕಡ್ಡಾಯವಾಗಿ, ಆಗ್ನ ಹಿಂದೆ ತಿಳಿಸ್ದಂಗೆ ಶಿಲೇಂದ್ರಗಳಲ್ಲಿ ಅದೇ ತೀರ್ತಿ ಇಲ್ಲೂ ಕೂಡ ನಾವು ಕಡ್ಡಾಯವಾಗಿ ಉಪಯೋಗಿಸಿ ಅದನ್ನ ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆಯನ್ನು ನಾವು ಮಾಡಬೇಕಾಗ್ತದೆ. ಸಾಕಾಣಿಕೆ ಅವಧಿಯಲ್ಲಿ ಸಾಕಷ್ಟು ಈ ಒಂದು ಹುಳು ಸಾಕಣೆ ಮನೆ ಒಳಗಡೆ ಒಂದು ಶುಚಿತ್ವವನ್ನ ಕಾಪಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಆಮೇಲೆ ಹುಳು ಸಾಕಾಣಿಕೆ ಹಂತದಲ್ಲಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಚಾಕಿ ಹಂತದಿಂದನೇ ಕೊಡಬೇಕಾಗ್ತದೆ. ಕೊನೆಗೆ ಮೂರನೇದಾಗಿ ಹುಳುಗಳು ಜ್ವರಕ್ಕೆ ಕೂತಾಗ ಸುಣ್ಣನ ಬಹಳ ಯಥೇಚ್ಛವಾಗಿ ಬಳಸಬೇಕಾಗ್ತದೆ. ನಾನು ಆವಾಗಲೇ ಹೇಳ್ದಂಗೆ ಏನು ವಾತಾವರಣ ಇರ್ತದೆ ಹಾಸಿಗೆ ವಾತಾವರಣ ಅದನ್ನು ಶುಷ್ಕವಾಗಿ ಇಡಬೇಕಾಗ್ತದೆ ಅನ್ನೋ ಒಂದು ಮುಖ್ಯವಾದಂಥ ಕಾರಣ. ಗುಣಮಟ್ಟದ ಸೊಪ್ಪು ಕೊಡಬೇಕು, ಸ್ಥಳಾವಕಾಶ ಚೆನ್ನಾಗಿ ಕೊಡಬೇಕು, ಗಾಳಿ ಮತ್ತು ಬೆಳಕಿನ ಸಂಚಾರ ಬಹಳ ಚೆನ್ನಾಗಿರಬೇಕು, ರೋಗಗ್ರಸ್ತ ಅಥವಾ ಸತ್ತು ಹುಳುಗಳನ್ನು ನಾವು ಪ್ರತ್ಯೇಕಿಸಬೇಕು, ಅವುಗಳನ್ನು ಎಲ್ಲಂದ್ರಲ್ಲೇ ಬಿಸಾಡಬಾರ್ದು, ಅವುಗಳನ್ನು ನಿರ್ದಿಷ್ಟ ಕ್ರಮವಾಗಿ ಅದನ್ನು ಪ್ರತ್ಯೇಕಿಸಿ ಅದನ್ನು ವಿಸರ್ಜಿಸಬೇಕಾಗ್ತದೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಎಲ್ಲಂದ್ರಲ್ಲೇ ಬಿಸಾಕಿದರೆ ಈ ರೋಗಗಳು ಹರಡ ಕಾರಣ ಜಾಸ್ತಿ ಆಗ್ತದೆ. ಆಮೇಲೆ ಇದನ್ನು ನಾವೇನು ಕಸನ ಕೊಳಿಸ್ಬೇಕಾಗ್ತದಲ್ಲ ಅದನ್ನು ಹೆಚ್ಚಿನ ಒಟ್ಟಿನಲ್ಲಿ ಕಳಿಸಿದರೆ ಮಾತ್ರ ಈ ಒಂದು ರೋಗಾಣು ನಿರ್ಮೂಲನೆ ಮಾಡಿ ತದನಂತರ ನಾವು ಅದನ್ನು ಪುನರ್ಬಳಕೆ ಮಾಡಲಿಕ್ಕೆ ಯೋಗ್ಯ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಆ ಒಂದು ರೋಗಾಣು ಅಲ್ಲೇ ಉಳಿತದೆ, ಅದು ಮತ್ತೆ ಅದು ಏನಾದರೂ ಹಿಪ್ಪನೇಳೆ ಸಂಪರ್ಕಕ್ಕೆ ಬಂದರೆ ಅದು ಹಿಪ್ಪನೇಳೆ ಮೇಲೆ ಉಳಿತದೆ, ಅದು ಹಿಪ್ಪನೇಳೆಯಿಂದ ಅದನ್ನು ಮತ್ತೆ ಅದನ್ನು ಕಟ್ ಮಾಡ್ಕೊಂಬಂದು ನಾವು ಹಾಸಿಗೆ ಮೇಲೆ ಹಾಕಿದಾಗ ಹುಳುಗಳಿಗೆ ಹುಳುಗಳು ತಿಂದರೆ ಅದು ಮತ್ತೆ ಪುನರಾವರ್ತನೆ ಆಗ್ತಕ್ಕಂಥ ಒಂದು ಸಂಭವನೀಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ಇವುಗಳನ್ನೆಲ್ಲ ಈ 7 ಅಂಶಗಳ ಒಂದು ನಾವು ಮನದಟ್ಟು ಮಾಡಿಕೊಂಡು ನಿರ್ವಹಣೆ ಮಾಡಿದರೆ ಖಂಡಿತವಾಗಿ ಹಾಲು ರೋಗನ ಒಂದು ಸ್ವಲ್ಪ ತಡೆಗಟ್ಟಲಿಕ್ಕೆ ಸಹಕಾರ ಆಗ್ತದೆ. ಇನ್ನೊಂದು ತಾವು ಕೆಂಚು ರೋಗ ಅಂತ ಹೇಳಿದ್ರಿ, ಈ ಕೆಂಚು ರೋಗ ಬರೋದಕ್ಕೆ ಕಾರಣ ಏನು ಮತ್ತು ಈ ಕೆಂಚು ರೋಗ ಹೇಗೆ ಹರಡುತ್ತೆ ಅಂತೀರಿ? ಕೆಂಚು ರೋಗ ಪ್ರಮುಖವಾಗಿ ಒಂದು ಡೆನ್ಸೋನ್ಯೂಕ್ಲಿಯೋಸಿಸ್ ವೈರಸ್ ಅಂತ ಒಂದು ಪ್ರಭೇದದಿಂದ ಬರ್ತದೆ. ಇದು ಕೂಡ ವಾತಾವರಣದ ಉಷ್ಣಾಂಶದಲ್ಲಿ ಏನು ತೇವಾಂಶ ಮತ್ತು ಉಷ್ಣಾಂಶ ಏನು ಹೆಚ್ಚಿದ್ರೆ ಅವಾಗ ಬಂದೇ ಬರ್ತದೆ. ಇದು ಸಾಮಾನ್ಯವಾಗಿ ಮೇ ತಿಂಗಳಿಂದ ಬರ್ತದೆ ಅಂತಕ್ಕಂಥದ್ದು ಪ್ರತೀತಿ. ಸೊ ಈ ರೋಗ ಹೆಚ್ಚಾಗಿ ಚಾಕಿ ಅಂಥದ್ದು ಹುಳುಗಳಿಗೆ ತಗಲ್ತದೆ ಅಂತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಈ ರೋಗದ ನಂಜಾಣು ಅತಿ ಸೋಂಕು ಕಾರಣ ಆಗಿದೆ. ಅನುಕೂಲಕರ ವಾತಾವರಣದಲ್ಲಿ ಸೊಪ್ಪಿನ ಮೂಲಕ ಹುಳುಗಳ ದೇಹವನ್ನು ಸೇರಿ ಇದು ಏನಾಗ್ತದೆ ರೋಗವನ್ನು ಉಂಟು ಮಾಡ್ತಾ ಹೋಗ್ತದೆ. ಸೊ ಈ ಕೊನೆಗೆ ರೋಗ ಲಕ್ಷಣಗಳು ಕಾಣಿಸಲು ಸುಮಾರು ನಾವು ನೋಡಿದಾಗ ಇದು ಏನು ರೋಗಾಣು ಪ್ರವೇಶ ಮಾಡಿದ ನಂತರ ಸುಮಾರು 8-10 ದಿವಸಗಳು ಇದಕ್ಕೆ ಬೇಕಾಗ್ತದೆ. ಇವುಗಳಲ್ಲಿ ಪ್ರಮುಖವಾಗಿ ಮೈಸೂರು ತಳಿ ಏನು ನಾವು ಶುದ್ಧ ಮೈಸೂರು ತಳಿ ನಾವು ಉಪಯೋಗಿಸ್ತೇವೆ ಅದರಿಂದ ಉತ್ಪಾದಿಸ್ತಕ್ಕಂಥ ಮಿಶ್ರ ತಳಿಗಳು ಕೂಡ ಈ ರೋಗಕ್ಕೆ ಸ್ವಲ್ಪ ಬೇಗನೆ ತುತ್ತಾಗ್ತಾ ಹೋಗ್ತವೆ. ಈ ವೈರಾಣು ಸಾಕಾಣಿಕೆ ಮನೆ ಹಾಗೂ ಹುಳು ಸಲಕರಣೆಗಳಲ್ಲಿ 6 ಹೆಚ್ಚಿಗೆ ಕಾಲ ಒಂದು ಜೀವವಂತ ಇರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ತದನಂತರ ರೋಗಾಣುಗಳಿಂದ ಈ ಕಲುಷಿತಗೊಂಡ್ಬಿಡ್ತದಲ್ಲ ಏನಾದರೂ ಸಾಕಾಣಿಕೆ ಮನೆ ಆಗಲಿ ಅಲ್ಲಿ ಸಾಕಾಣಿಕೆ ಇರ್ತಕ್ಕಂಥ ಧೂಳಾಗಲಿ ಸಾಕಾಣಿಕೆ ಸಲಕರಣೆಗಳಾಗಲಿ ಇವುಗಳೆಲ್ಲ ಏನಾಗ್ತದೆ ಮೂಲವಾಗಿರ್ತಕ್ಕಂಥ ಸ್ಥಾನ ಆಗ್ತವೆ ಈ ರೋಗಾಣನ ಹರಡೋದಕ್ಕೆ. ರೋಗಗ್ರಸ್ತ ಹುಳುಗಳು ಇಕ್ಕನೇಳೆ ಇಕ್ಕೆ ಇರ್ತದಲ್ಲ ಅದರ ಮೂಲಕ ರೋಗಾಣುಗಳನ್ನು ಹೊರಗಡೆ ಹಾಕೋದ್ರಿಂದ ತಟ್ಟೆಲೂ ಕೂಡ ಈ ರೋಗ ಹರಡ್ತಾ ಹೋಗ್ತದೆ. ಸೊ ಎಲ್ಲವೂ ಕೂಡ ಕಾರಣಗಳಿಂದ ಈ ಒಂದು ಕೆಂಚು ರೋಗ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ಆದರೂ ಇದು ನಮ್ಮಲ್ಲಿ ನಾವು ಏನು ಹೆಚ್ಚಿಗೆ ಬಳಸ್ತಕ್ಕಂಥ ಒಂದು ತಳಿಯಾದರೆ ಶುದ್ಧ ಮೈಸೂರು ಮತ್ತು ಶುದ್ಧ ಮೈಸೂರಿನಿಂದ ಹೊರಬಂದಿರತಕ್ಕಂಥ ಏನು ಮಿಶ್ರ ತಳಿಗಳಿದ್ದಾವೆ ಅವನ್ನ ನಾವು ಹೆಚ್ಚಿಗೆ ನಾವು ಅಳವಡಿಸ್ಕೊಳ್ಳೋದು. ಸೊ ಅಂಥ ಇದರಲ್ಲಿ ಇವುಗಳ ಒಂದು ಬಾಧೆ ಬಹಳಷ್ಟು ಕಾಣ್ತದೆ ಅಂತಕ್ಕಂಥದ್ದನ್ನು ನಾವು ಕಂಡು ಬಂದಿದ್ದೇವೆ. ಇನ್ನು ಈ ಕೆಂಚು ರೋಗದ ಲಕ್ಷಣಗಳು ಯಾವ್ಯಾವು ಹೇಗಿರ್ತವೆ ಅಂತೀರಿ? ರೋಗ ತಗಲಿದ ನಂತರ ಹುಳುಗಳ ಬೆಳವಣಿಗೆ ಕುಂಠಿತ ಆಗೋಗ್ತದೆ, ಚರ್ಮ ಬಿಳಿಸ್ಕೊಂಡು ಬಿಡ್ತದೆ, ಸೊಪ್ಪು ತಿನ್ನೋದ್ರಲ್ಲಿ ನಿರಾಸಕ್ತಿಯನ್ನು ಹೊಂದು ಬಿಡ್ತವೆ. ಆಮೇಲೆ ಏನಾಗ್ತದೆ ಈ ರೋಗಗ್ರಸ್ತ ಹುಳುಗಳ ತಲೆಭಾಗ ಏನಿದೆ ಬಹಳ ಊದ್ಕೊಂಡ್ಬಿಡ್ತದೆ. ಸೊ ಊದ್ಕೊಂಡು ಅದರಲ್ಲಿ ಆ ಕಲರ್ ಏನಿರ್ತದೆ ಅದು ಒಂಥರ ನಸುಗೆಂಪು ಬಣ್ಣ ಬದಲಾವಣೆ ಆಗ್ತಾ ಹೋಗ್ತದೆ. ಸೊಪ್ಪು ತಿಂದ ನಂತರ ಹುಳುಗಳು ಆರೋಗ್ಯವಾಗಿರುವಂತೆ ಕಂಡ್ರೂ ಕೂಡ ಒಂದೆರಡು ಗಂಟೆಗಳ ನಂತರ ಮತ್ತೆ ಅದು ನಸುಗೆಂಪಾಗಿ ಕಾಣಿಸ್ತಾ ಹೋಗ್ತದೆ. ಸೊ ವರಲಕ್ಷಣದ ಆಧಾರದ ಮೇಲೆ ಈ ರೋಗವನ್ನು ಕೆಂಪು ಸಪ್ಪೆ ಅಥವಾ ಕೆಂಪು ನಚ್ಚು ಅಥವಾ ನಚ್ಚು ಅಥವಾ ಇಕ್ಕೆ ಮಣಿಸರದಂತ ಆಗಿರೋದ್ರಿಂದ ಈ ರೋಗನ ಸರ್ಪಿಕ್ಕೆ ಅಥವಾ ಸರ ಅಂತನೂ ಕೂಡ ಕರೀತಾರೆ. ಇನ್ನು ಈ ಕೆಂಚು ರೋಗವನ್ನು ನಾವು ಹೇಗೆ ತಡೆಗಟ್ಟಬಹುದು ಮತ್ತೆ ರೋಗ ಬಂದ ಮೇಲೆ ಯಾವ ರೀತಿಯಾದಂತಹ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಸುಮಾರು 10 ಅಂಶಗಳನ್ನು ಅಳವಡಿಸಿಕೊಂಡ್ರೆ ನಾವು ಈ ಒಂದು ಕೆಂಚು ರೋಗದ ಹತೋಟಿಯನ್ನು ಮಾಡಲಿಕ್ಕೆ ಬಹಳಷ್ಟು ಸಹಕಾರ ಆಗ್ತದೆ. ಪ್ರಮುಖವಾಗಿ ಏನಾಗ್ತದೆ, ಈ ವೈಜ್ಞಾನಿಕ ಕ್ರಮದಲ್ಲಿ ಹುಳು ಸಾಕಾಣಿಕೆ ಮುಗಿದ ನಂತರ ಇನ್ನೊಂದು ಹುಳನ್ನ ನಾವು ತರಬೇಕು ಮುಂಚೆ ಸೋಂಕು ನಿವಾರಣೆಯನ್ನು ನಾವು ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಹಾಸಿಗೆ ಸೋಂಕು ನಿವಾರಕಗಳನ್ನು ನಾವು ಚಾಕಿ ಹಂತದಿಂದನೇ ಉಪಯೋಗಿಸ್ಕೋಬೇಕಾಗ್ತದೆ. ಸುಣ್ಣನ ಯಥೇಚ್ಛವಾಗಿ ಬಳಸಬೇಕಾಗ್ತದೆ, ಅದರಲ್ಲೂ ಜ್ವರದಲ್ಲಿ ನಾವು ಕೂತಾಗ ಯಥೇಚ್ಛವಾಗಿ ಬಳಸಬೇಕಾಗ್ತದೆ. ನೈರ್ಮಲ್ಯತೆಯನ್ನು ಬಹಳಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕಾಗ್ತದೆ. ನಾವು ಯಾವುದೇ ಸಮಯದಲ್ಲೂ ಕೂಡ ಉಳು ಸಾಕೋ ಮನೆ ಒಂದು ಪ್ರವೇಶ ಮಾಡಿದಾಗ ನಮ್ಮ ಕೈಕಾಲುಗಳ ಶುದ್ಧೀಕರಣದಿಂದನೇ ನಾವು ಒಳಗಡೆ ಬರಬೇಕಾಗ್ತದೆ. ಸೊ ಅವಶ್ಯವಿರ್ತಕ್ಕಂಥ ಸ್ಥಳಾವಕಾಶ, ಗಾಳಿ, ಬೆಳಕಿನ ಸಂಚಾರ ಇವುಗಳನ್ನು ನಾವು ಕೊಡಬೇಕಾಗ್ತದೆ. ಯಾವುದೇ ರೀತಿಯಾದಂಥ ರೋಗ ಕಂಡು ಬಂದಿರತಕ್ಕಂಥ ರೋಗ ಲಕ್ಷಣಗಳಿರ್ತಕ್ಕಂಥವನ್ನು ಅದನ್ನು ಪ್ರತ್ಯೇಕ ಮಾಡಿ ಅವನ್ನು ವಿಸರ್ಜಿಸಬೇಕಾಗ್ತದೆ. ನಂತರ ಈ ತಟ್ಟೆಗಳನ್ನು ಬದಲಿಸಿ ಬೇರೆ ತಟ್ಟೆಗೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಸಿಂಪಡಿಸಿ ಅದಾದ್ಮೇಲೆ ನಾವು ವರ್ಗಾವಣೆ ಮಾಡಬೇಕಾಗ್ತದೆ. ಅಥವಾ ಈಗ ಟ್ರೇಲ್ ಮಾಡ್ತಾ ಇದ್ರೆ ಒಂದು ಕಡೆ ಏನಾದರೂ ಬಂತು ಅಂದರೆ ಅದನ್ನು ಸಂಪೂರ್ಣವಾಗಿ ನಾವು ಪ್ರತ್ಯೇಕಿಸಬೇಕಾಗ್ತದೆ. ಕೆಂಚು ರೋಗದ ವೈರಸ್ಸು ನಂಜಾಣು ರೋಗಾಣುಗಳು ಬಿಸಿಲಿನಲ್ಲಿ ಬೇಗ ನಿಷ್ಕ್ರಿಯಗೊಳ್ತವೆ. ಸೊ ಆದ್ದರಿಂದ ನೀವೇನಾದರೂ ಸಾಕಾಣಿಕೆಯಲ್ಲಿ ತಟ್ಟೆಯಲ್ಲಿ ಏನಾದರೂ ಸಾಕಾಣಿಕೆ ಮಾಡ್ತಿದ್ರೆ ಅದನ್ನು ಹೊರಗಡೆ ಇಡ್ಬೋದು. ಅಥವಾ ಸಲಕರಣೆಗಳು, ನಾವೇನು ಪರಿಕರಗಳನ್ನು ಉಪಯೋಗಿಸ್ತೀವಿ ಅವುಗಳನ್ನು ಕೂಡ ಬಿಸಿಲಲ್ಲಿ ಸುಮಾರು 8-10 ಗಂಟೆ ಚೆನ್ನಾಗಿ ಒಂದು ಬರ್ತಕ್ಕಂಥ ಒಂದು ಬಿಸಿಲಲ್ಲಿ ಇಟ್ಟಾಗ ಇವುಗಳು ನಿಷ್ಕ್ರಿಯ ಒಂದು ಬಿಡ್ತವೆ. ಸೊ ಇಪ್ಪನೇಳೆ ಕೀಟಗಳಿಗೂ ಕೂಡ ಈ ಡೆನ್ಸೋನ್ಯೂಕ್ಲಿಯೋಸಿಸ್ ವೈರಸ್ ಮುಖಾಂತರ ಈ ಒಂದು ರೋಗ ಬರ್ತದೆ. ಸೊ ಆದ್ರಿಂದ ಈ ತೋಟಗಳಲ್ಲೂ ಕೂಡ ಕೀಟರಹಿತವಾಗಿರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗ್ತದೆ. ಇಲ್ಲದಿದ್ರೆ ಆಗುಳಿಂದ ಗಿಡಕ್ಕೆ ಬಂದು ಗಿಡದಿಂದ ಎಲೆಗೆ ಬಂದು ಎಲೆನ ನೀವು ಮತ್ತೆ ಹುಳುಗಳು ಕೊಟ್ಟಾಗ ಈ ಹುಳುಗಳಿಗೆ ಮತ್ತೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ತಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಈ ಹಿಂದೆ ಹೇಳ್ದಂಗೆ ಏನಾವೇನು ಕಸನ ನಾವು ಗೊಬ್ಬರ ಮಾಡ್ತೀವಿ ಅದನ್ನು ಚೆನ್ನಾಗಿ ಕಳಿಸ್ಬೇಕು, ಇಲ್ಲ ಅಂತಂದರೆ ಅದು ಪುನರಾವರ್ತನೆ ಆಗ್ತದೆ. ಪುನರಾವರ್ತನೆ ಆದಾಗ ಖಂಡಿತವಾಗ್ಲೂ ಅದು ಏನಾದರೂ ಕಳಿಸ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ಪುನರಾವರ್ತಿಸಿ ಮತ್ತೆ ರೋಗ ಉಂಟು ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಇನ್ನೊಂದು ಮುಖ್ಯವಾದ ಈ ರೇಷ್ಮೆ ಹುಳುಗಳ ರೋಗ ಅಂದರೆ ಸಪ್ಪೆ ರೋಗ ಅಂತಂದು, ಈ ಸಪ್ಪೆ ರೋಗ ಬರೋದಕ್ಕೆ ಏನು ಕಾರಣ ಮತ್ತೆ ಇದು ಹೇಗೆ ಹರಡುತ್ತೆ ಅಂತೀರಿ? ಸಪ್ಪೆ ರೋಗ ಬರೋದು ಪ್ರಮುಖವಾದ ಕಾರಣ ಅಂತಂದ್ರೆ ದುಂಡಾಣುನಿಂದ ಬರ್ತದೆ ಅಥವಾ ಈ ಒಂದು ವೈರಸ್ ನಂಜಾಣುಯಿಂದನೂ ಕೂಡ ಬರ್ತದೆ. ಸೊ ದುಂಡಾಣುಗಳಿಂದ ಬ್ಯಾಕ್ಟೀರಿಯಾಗಳಿಂದ ಬಂದಾಗ ನಾವು ಈ ಸ್ಟೆಪ್ಟೋಕಾಕೈ ಅಥವಾ ಸ್ಟೆಫೈಲೋಕಾಕೈ ಅಥವಾ ಸರೇಷಿಯಾ ಮಾರ್ಸೆನ್ಸ್ ಅಥವಾ ಬ್ಯಾಸಿಲಸ್ ಸ್ಪೀಷೀಸ್ಗಳು ಬೇಕಾದಷ್ಟು ಏನು ವಿವಿಧವಾಗಿದ್ದಾವೆ ಅವುಗಳಿಗೆಲ್ಲ ಮುಖಾಂತರ ಕೂಡ ಈ ರೋಗಗಳು ಬರ್ತಕ್ಕಂಥ ಒಂದು ಸಂಭವನೀಯತೆ ಜಾಸ್ತಿ ಇರ್ತದೆ. ಈ ರೋಗಕ್ಕೆ ಇಂಥದೇ ಅಂತ ಒಂದು ಕಾಲ ಇಲ್ಲ, ಎಲ್ಲ ಕಂಡು ಬರ್ತದೆ. ಅದರಲ್ಲೂ ಪ್ರಮುಖವಾಗಿ ಬೇಸಿಗೆ ಕಾಲ ಮಳೆಗಾಲದಲ್ಲಿ ಒಣ ಹವೆ ತೇವಾಂಶ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಾದರೆ ಒಂದು ಇದು ಕಡ್ಡಾಯವಾಗಿ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲ ಸಮಯಕ್ಕೆ ತಕ್ಕಂತೆ ಸೊಪ್ಪನ್ನು ಒದಗಿಸಿ ಹಾಸಿಗೆಯಲ್ಲಿ ಸೊಪ್ಪು ಬಾರದಂತೆ ಸೊಪ್ಪು ಏನಾದರೂ ನಾವು ಇಟ್ಕೊಂಡಾಗ ಲಭ್ಯವಿರದಂತೆ ನೋಡ್ಕೊಂಡಾಗ ಅವಾಗ ಬರ್ತದೆ. ತೀರಾ ಒತ್ತಾಗಿ ಹುಳುಗಳಿಗೆ ಸೊಪ್ಪು ಸಾಲದೆ ಪಾಲನೆ ಮಾಡೋದು, ಇವುಗಳಿಂದ ರೇಷ್ಮೆ ಹುಳುಗಳು ಉಪವಾಸ ಬೀಳ್ತವೆ ಕೆಲವು ಟೈಮು, ಅಂಥ ಒಂದು ಟೈಮಲ್ಲಿ ಕೂಡ ಅವುಗಳ ಪ್ರಮುಖ ಆಹಾರ ನಾಳೆ ಏನಾಗ್ತದೆ ಹಾನಿ ಉಂಟಾಗ್ಬಿಡ್ತದೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಈ ಸಪ್ಪೆ ರೋಗ ತುತ್ತಾಗ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇರ್ತದೆ. ಸೊ ಈ ಒಂದ್ಸರಿ ಇದು ಸತ್ತಂತ ಹುಳುಗಳು ಏನಾಗ್ತದೆ ಈ ದುಂಡಾಣುಗಳಿಂದ ಇವು ಅಲ್ಲಿ ಸ್ವಲ್ಪ ವಾಂತಿ ಮಾಡಕ್ಕೆ ಆರಂಭ ಮಾಡ್ತವೆ. ಆ ವಾಂತಿ ಮುಖ್ಯನ ಏನಾದರೂ ಸೊಪ್ಪಿಗೆ ಅದರಲ್ಲಿ ಸ್ಪರ್ಶ ಉಂಟಾಯ್ತು ಅಂತಂದ್ರೆ ಮತ್ತೆ ಅದು ಆರೋಗ್ಯವಂತ ಹುಳುಗಳಿಗೆ ಬರ್ತದೆ, ಅದೇ ತರ ಹಡ್ತಾ ಹೋಗ್ತದೆ. ಸಪ್ಪೆ ರೋಗ ಬ್ಯಾಸಿಲಸ್ ರೋಗಾಣುಯಿಂದ ಉಂಟಾದ್ರೆ ಆ ಕೆಲವೇ ಗಂಟೆಗಳಲ್ಲಿ ವಿಷತ್ವದ ಲಕ್ಷಣ ನಮಗೆ ಗುರುತಾಗ್ಬಿಡ್ತದೆ. ಕೆಲವು ಬ್ಯಾಕ್ಟೀರಿಯಾಗಳು ಗಾಯದ ಮುಖಾಂತರ ಏನಾದರೂ ಆಗಿದ್ರೆ ಗಾಯಗಳು ಆ ಒಂದು ಓಡಾಡಬೇಕಾದ್ರೆ ಈ ಹಾಸಿಗೆಯಲ್ಲಿ ಅಗಲಿಗೆಗಳಿಗೆ ಏನಾದರೂ ಟಚ್ ಮಾಡ್ಕೊಂಡಿದ್ರೆ ಅವು ಸ್ಪರ್ಶ ಮಾಡ್ಕೊಂಡಿದ್ರೆ ಗಾಯಗಳಾಗ್ತವೆ. ಅಂಥ ಮುಖಾಂತರ ಇದು ಪ್ರವೇಶ ಮಾಡಿಬಿಟ್ಟು ಸುಮಾರು 2-3 ದಿವಸಗಳಲ್ಲೇ ಹುಳುಗಳು ಸಾವಿಗೆ ಕಾರಣ ಆಗ್ತಕ್ಕಂಥವನ್ನು ಕೂಡ ನಾವು ಗಮನಿಸ್ತೇವೆ. ಸೊ ಸಪ್ಪೆ ರೋಗ ಹುಳುವಿನ ಕೊನೆ ಅಂತ ಏನಿದೆ ಇವುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಈ ಸಪ್ಪೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಪ್ರಮುಖವಾಗಿ ಇದು ಬೆಳವಣಿಗೆಯಲ್ಲಿ ಏರ್ಪೇರು ಉಂಟಾಗ್ಬಿಡ್ತದೆ, ಕ್ರಮೇಣ ರೋಗಗ್ರಸ್ತ ಹುಳುಗಳು ಮೆದುವಾಗ್ತಾ ಹೋಗ್ತದೆ, ಸೊ ಈ ಲಕ್ಷಣನ ನಾವು ಸಪ್ಪೆ ರೋಗ ಅಂತಾನೆ ಕರಿತೇವೆ. ರೋಗಾಣುಗಳು ಹುಳುವಿನ ದೇಹದಲ್ಲಿ ರೋಗವನ್ನು ಉಂಟು ಮಾಡಿ ಈ ಜೀರ್ಣಾಂಗದಲ್ಲಿ ವೃದ್ಧಿಗೊಳ್ತಾ ಹೋಗ್ತದೆ. ಸೊ ಹುಳುಗಳಿಗೆ ಪೌಷ್ಟಿಕಾಂಶದ ಕೊರತೆಯುಂಟಾಗಿ ಶಾರೀರಿಕ ಕ್ರಿಯೆಗಳಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಪ್ರಾಥಮಿಕವಾಗಿ ಜೀರ್ಣಾಂಗದಲ್ಲಿ ಆಮ್ಲತೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದರಿಂದಾಗಿ ರೋಗದ ಹುಳುಗಳು ಸಾಮಾನ್ಯವಾಗಿ ಮೃದುವಾಗಿ ಚರ್ಮ ಸಡಿಲ ಹಾಕ್ಕೊಂಡು ವಾಂತಿ ಮಾಡ್ತಕ್ಕಂಥದ್ದು ಅಥವಾ ಅತಿಸಾರ ಬೇದಿ ಹೊಡಿತಕ್ಕಂಥದ್ದು ರೋಗ ಲಕ್ಷಣಗಳನ್ನು ನಾವು ಕಾಣಿಸ್ತಾ ಹೋಗ್ತದೆ. ಸೊ ಹುಳುಗಳು ಈ ಥರ ಆದಾಗ ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಇರೋದಿಲ್ಲ, ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಜೊತೆಗೆ ಇಕ್ಕೆ ಆಕಾರದಲ್ಲೂ ಕೂಡ ಬದಲಾವಣೆ ಉಂಟಾಗ್ತದೆ. ಏನಂತಂದರೆ ಒಂದು ಕಂದು ಬಣ್ಣದ ದ್ರವ ವಾಂತಿ ಮಾಡ್ಕೋತಾ ಹೋಗ್ತದೆ. ಇಕ್ಕೆನೂ ಕೂಡ ಒಂಥರ ಸೆಮ್ಮಿ ಸಾಲಿಡ್ಡು ಸ್ಟಿಕ್ಕಿ ಅಥವಾ ಒಂಥರ ಮೆತ್ತಿಗಿರ್ತಕ್ಕಂಥ ಇಕ್ಕೆಗಳು. ಸೊ ಕಪ್ಪು ಬಣ್ಣಕ್ಕೆ ತಿರುಕೊಂತ ಏನಾಗ್ತದೆ, ಶೀಘ್ರವಾಗಿ ಕೊಳಿತಾ ಹೋಗ್ತದೆ. ಈ ಒಂದು ಸತ್ತಾಗ ಶೀಘ್ರವಾಗಿ ಕೊಳಿತಾಗ ಈ ಒಂಥರ ಕೆಟ್ಟವಾದಂಥ ವಾಸನೆ ಬರ್ತಾ ಹೋಗ್ತದೆ. ಸಪ್ಪೆ ಹುಳುಗಳು ಈ ರಕ್ತದ ಮುಖೇನೂ ಬರ್ತದೆ. ಸರೇಷಿಯಾ ಮಾರ್ಸೆನ್ಸ್ ಅಂತ ಒಂದು ಬ್ಯಾಕ್ಟೀರಿಯಾ ದುಂಡಾಣಿ ಇದೆ, ಅದು ಕೂಡ ಈ ಒಂದು ರಕ್ತದ ಮುಖಾನ ಹರಡೋದಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಆವಾಗಲೂ ಕೂಡ ಈ ಒಂದು ರೋಗಾಣನ್ನು ಕಾಣಬಹುದಾಗ್ತದೆ. ಬ್ಯಾಸ್ಲೆಸ್ ಸ್ಪೀಶೀಸಿಂದ ಉಂಟಾದರೆ ನಾನು ಹೇಳ್ದಂಗೆ ಆವಾಗಲೇ ಬೇಗನೆ ಅದು ಸಾವನ್ನು ಹಪ್ಪೋದಕ್ಕೆ ಆರಂಭ ಆಗ್ತದೆ. ಇನ್ನು ಮುಖ್ಯವಾಗಿ ಸಪ್ಪೆ ರೋಗ ಬರದಂತೆ ನಾವು ಹೇಗೆ ತಡೆಗಟ್ಟಬಹುದು, ಬಂದ ಮೇಲೆ ಯಾವ ರೀತಿಯಾದಂಥ ಹತೋಟಿ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ? ರೋಗ ಬರದಂಗೆ ನಿಲ್ತಕ್ಕಂಥದ್ದು ಪ್ರಮುಖವಾಗಿ ಒಂದು 11 ಅಂಶಗಳ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕಾಗ್ತದೆ. ಏನಂತಂದರೆ ಈ ಭ್ರೂಣನ ನಾವು ಸರಿಯಾಗಿ ಪರಿಪಾಕನೆ ಮಾಡಬೇಕು. ಈ ಮೊಟ್ಟೆಯಲ್ಲಿ ಒಳಗಡೆ ಏನು ಅದು ಭ್ರೂಣ ಇರ್ತದೆ, ಬೆಳವಣಿಗೆ ಆಗಬೇಕಾದ್ರೆ ನಾವು ಪರಿಪಾಕನೆಯನ್ನು ಚೆನ್ನಾಗಿ ಮಾಡಬೇಕು. ಎರಡನೇದಾಗಿ ನಾವು ಆವಾಗಲೇ ಹೇಳ್ದಂಗೆ ಸೋಂಕು ನಿವಾರಕಗಳನ್ನು ನಾವು ಕ್ರಮೇಣವಾಗಿ ಯಥೇಚ್ಛವಾಗಿ ಅಲ್ಲದೇ ಎಷ್ಟು ನಿರ್ಧರಿತ ಪ್ರಮಾಣ ಇದೆ, ಯಾವ ಯಾವ ಸಮಯಕ್ಕೆ ಹೇಳಿದ್ದಾರೆ ಶಿಫಾರಸಲ್ಲಿ ಅದೇ ಪ್ರಕಾರ ನಾವು ಬಳಕೆ ಮಾಡಬೇಕಾಗ್ತದೆ. ಆಮೇಲೆ ಹಾಸಿಗೆ ಸೋಂಕು ನಿವಾರಕನ್ನು ಅದೇ ರೀತಿ ನಾವು ಬಳಕೆ ಮಾಡಬೇಕಾಗ್ತದೆ. ಆಮೇಲೆ ನಾವು ಆವಾಗಲೇ ಹೇಳಿದೆ ಹುಳುಗಳು ಜ್ವರಕ್ಕೆ ಕೂತಾಗ ಈ ಏನು ಈ ಸುಣ್ಣಗಳನ್ನು ನಾವು ಬಳಕೆ ಮಾಡ್ತೇವೆ ಅದು ಯಥೇಚ್ಛವಾಗಿ ಬಳಕೆ ಮಾಡಬೇಕಾಗ್ತದೆ. ಯಾಕಂದರೆ ಶುಷ್ಕವಾದ ವಾತಾವರಣ ಇಡಬೇಕು, ಯಾವುದೇ ರೀತಿಯಾದಂಥ ಏರ್ಪೇರು ಇರಬಾರ್ದು ಆ ವಾತಾವರಣದಲ್ಲಿ. ಹಂಗೆ ಇಟ್ಟಾಗ ಮಾತ್ರ ಹುಳುಗಳು ಒಳ್ಳೆ ರೀತಿಯಾದಂಥ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನೈರ್ಮಲ್ಯತೆ ಹುಳು ಸಾಕಾಣಿಕೆ ಮನೆಯಲ್ಲಿ ಮುಖ್ಯವಾಗಿ ನಾವು ಕಾಪಾಡಿಕೋಬೇಕನ್ನುವಂಥದ್ದು ಅದು ಯಾವಾಗ ಇರೋದಿಲ್ವೋ ಎಲ್ಲ ರೋಗಗಳಿಗೆ ಮೂಲವಾದಂಥ ಕಾರಣ ಆಗಿಬಿಡ್ತದೆ. ಆಮೇಲೆ ಯಾವ್ಯಾವ ಟೈಮ್ಗೆ ಸರಿಯಾಗಿ ಉಷ್ಣಾಂಶ ತೇವಾಂಶ ಈಗ ಅದು ಏನಾಗ್ತದೆ ಪ್ರಮುಖವಾಗಿ ಚಾಕಿ ಹಂತದಲ್ಲಿ ಹೆಚ್ಚಿಗೆ ಆದಂಥ ಒಂದು ವಾತಾವರಣ ಉಷ್ಣಾಂಶ ಮತ್ತು ತೇವಾಂಶ ಕೊಡಬೇಕು. ಯಾವಾಗ ಹುಳುಗಳು ವೃದ್ಧೀಕರಣ ಆಗ್ತವೆ ಬೆಳೀತಾ ಹೋಗ್ತವೆ ಆವಾಗ ಅವುಗಳ ಉಷ್ಣಾಂಶ ಮತ್ತು ತೇವಾಂಶವನ್ನು ಕಡಿಮೆಗೊಳಿಸ್ತಾ ಹೋಗ್ಬೇಕಾಗ್ತದೆ. ನಾವು ಅದನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಉತ್ತಮವಾದಂಥ ಬೆಳವಣಿಗೆ ಹುಳುಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸಾಕಷ್ಟು ಗಾಳಿ ಸಂಚಾರ ಹಾಸಿಗೆಯಲ್ಲಿ ಸ್ಥಳಾವಕಾಶ ಕೊಡಬೇಕಾಗ್ತದೆ. ನಮಗೆಲ್ಲ ಒಂದು ಗಾದೆ ಇದೆ ತಾವಿಗೆಲ್ಲ ಗೊತ್ತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಇಲ್ಲಿ ನಾವು ಇದನ್ನು ಹುಳುಗಳಿಗೆ ಹೇಳಬೇಕಾದ್ರೆ ಹಾಸಿಗೆ ಇದ್ದಷ್ಟು ಹುಳ ಸಾಕು ಅನ್ನಂಗೆ. ಸೊ ಅದನ್ನ ನಾವು ಹೊರತುಪಡಿಸ್ಬಿಟ್ರೆ ಈಗ ಏನಾಗ್ತದೆ ಸಾಮಾನ್ಯವಾಗಿ ಅಲ್ಲಿ 50 ಮೊಟ್ಟೆ ಸಾಕೋ ಕಡೆ 60-65 ಮೊಟ್ಟೆ ಅವ್ರು ಹುಳುಗಳನ್ನ ತಂದುಬಿಟ್ರೆ ಸೊ ಏನಾಗ್ತದೆ ಒಡಸಾಗ್ತದೆ ಅಥವಾ ಒಂದು ಒತ್ತಡ ಆಗ್ತದೆ ಒತ್ತಾಗ್ತದೆ ಹುಳುಗಳ ಒತ್ತಡ ಯಾವಾಗ ಆಗ್ತದೆ ಯಾಕಂದ್ರೆ ಅವಾಗ ಒಂದಕ್ಕೊಂದು ಸ್ಪರ್ಶ ಉಂಟಾಗ್ತದೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಹುಳುಗಳಿಗೆ ರೋಗ ಬರಲಿಕ್ಕೆ ಅವಾಗ ಸಂಭವನೀಯತೆ ಜಾಸ್ತಿ ಆಗ್ತದೆ. ನಂತರ ಹುಳುಗಳ ಹಂತ ಏನಿದೆ ಸಮಯಕ್ಕೆ ತಕ್ಕಂತೆ ನಾವು ಸೊಪ್ಪನ್ನು ಒದಗಿಸ್ಬೇಕಾಗ್ತದೆ. ಸೊ ಈ ಸೊಪ್ಪು ಯಾವುದೇ ಕಾರಣಕ್ಕೂ ಕೂಡ ಹಾಸಿಗೆಯಲ್ಲಿ ಬಾಡದೇ ಇರಂಗೆ ಸೊ ಸದಾ ಲಭ್ಯ ಇರೋಂಗ ರೀತಿಯಲ್ಲಿ ನಾವು ಗಮನಿಸಬೇಕಾಗ್ತದೆ. ತೀರಾ ಒತ್ತಾಗಿ ಇಟ್ಟು ಹುಳುಗಳಿಗೆ ಸೊಪ್ಪು ಸಾಲದೆ ಅವುಗಳು ಉಪವಾಸ ಬೀಳೋದ್ರಿಂದ ಅಥವಾ ಪಚನಕ್ರಿಯೆಯಲ್ಲಿ ಏರ್ಪೇರ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವು ಮುಂದೆ ಸಪ್ಪೆ ರೋಗಕ್ಕೆ ತುತ್ತಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಈ ಸೊಪ್ಪನ್ನು ನಾವು ಏನು ಕಟಾವು ಮಾಡಿ ನಾವು ಶೇಖರಣೆ ಮಾಡ್ತಾ ಇರ್ತೀವಿ ಅವುಗಳ ನೀರಿನಾಂಶ ಆವಿ ಆಗ್ದಂಗೆ ಅಥವಾ ಕಾಟನ್ ಬಟ್ಟೆ ಅಥವಾ ಗೋಣಿ ತಾಟನ್ನು ಒದ್ದೆ ಮಾಡಿ ಅದನ್ನು ಮುಚ್ಚಬೇಕಾಗ್ತದೆ. ಪ್ರಮುಖವಾಗಿ ಮಣ್ಣು ಸೊಪ್ಪು ಬಲಿತ ಸೊಪ್ಪು ಅಥವಾ ಅಣ್ಣಾದ ಸೊಪ್ಪು ಇವುಗಳನ್ನ ನಾವು ಕೊಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣಕ್ಕೂ ಇವುಗಳನ್ನ ಕೊಡಬಾರ್ದು. ಸೊ ಇವುಗಳನ್ನ ಏನಾದರೂ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಅವಳಿಗೆ ಪಚನ ಕ್ರಿಯೆಯಲ್ಲಿ ಏರ್ಪೇರು ಉಂಟಾಗ್ತದೆ. ಸೊ ಇದರಿಂದ ತೊಂದರೆಗೆ ಆಹ್ವಾನ ಕೊಟ್ಟಂಗಾಗ್ತದೆ. ಸೊ ಆಯಾ ಹಂತಕ್ಕೆ ತಕ್ಕಂಗೆ ಪೋಷಕಾಂಶಯುಕ್ತ ಸೊಪ್ಪನ್ನು ನಾವು ನೀಡಿದಷ್ಟು ಅನುಕೂಲ ಆಗ್ತದೆ. ಆಮೇಲೆ ಹುಳು ಸಾಕಾಣಿಕೆಯಲ್ಲಿ ರೋಗ ಲಕ್ಷಣ ಇರ್ತಕ್ಕಂಥದ್ದು ಅಥವಾ ಸತ್ವಾಗಿರ್ತಕ್ಕಂಥದ್ದು ನಾವು ಕಂಡು ಬಂದರೆ ಪ್ರತ್ಯೇಕ ಮಾಡಿ ವಿಸರ್ಜನೆ ಪಾಲನೆ ಮಾಡಬೇಕು ಅಂತ ಏನು ಹೇಳಿದ್ದೇವೆ ಅದನ್ನು ಪಾಲಿಸಲೇಬೇಕಾಗ್ತದೆ. ಯಾವಾಗಲೂ ಹಿಪ್ಪನೇಳೆ ತೋಟ ಕೀಟ ಮುಕ್ತವಾಗಿರೋ ರೀತಿಯಲ್ಲಿ ನಾವು ಗಮನಿಸಬೇಕಾಗ್ತದೆ. ಯಾಕಂದರೆ ಯಾವುದೇ ಕೀಟ ಯಾವ ಮುಖೇನ ನಾವು ಅದು ರೋಗನ ಹರಡ್ತದೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸೊ ಕೊನೆ ಮೂಮೆಂಟಲ್ಲಿ ಅದು ಏನಾದರೂ ನಮ್ಮ ಒಂದು ಹಿಪ್ಪನೇಳೆ ಮುಖೇನ ಅದು ಹುಳುಗಳಿಗೆ ಪ್ರವೇಶಿಸಿದರೆ ಖಂಡಿತವಾಗಲೂ ಆ ರೋಗವನ್ನು ಒಂದು ಸರಿ ಪ್ರವೇಶ ಮಾಡಿದರೆ ಅದನ್ನು ತಡೆ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಅಂತಕ್ಕಂಥದ್ದು. ಸೊ ಹಾಸಿಗೆಯಲ್ಲಿ ಏನು ನಾವು ಕಸ ಕಣ್ತೇವೆ ಆ ಕಸನ ನಾವು ಚೆನ್ನಾಗಿ ಕಳಿಸ್ಬೇಕು. ಅದನ್ನು ಕಳಿಸ್ಬಿಟ್ಟು ಅದನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಪುನರಾವರ್ತಿಸಬೇಕು. ಇಲ್ಲದೆ ಹೋದರೆ ಅದನ್ನು ನಾವು ಬಳಸಲಿಲ್ಲ ಅಂತಂದರೆ ಸರಿಯಾಗಿ ಕಳಿಸ್ಲಿಲ್ಲ ಅಂತಂದರೆ ಖಂಡಿತವಾಗೂ ಆ ಒಂದು ರೋಗಾಣು ಅಲ್ಲೇ ಉಳ್ಕೊಂಡ್ರೆ ಅದು ಪುನರಾವರ್ತನೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದರಿಂದ ತೊಂದರೆ ಆಗೋದು ರೈತ ಬಾಂಧವರಿಗೇನೆ. ರೈತ ಬಾಂಧವರೇ, ತಮಗೆ ಈ ರೇಷ್ಮೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KG ಭಾನುಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9446668422. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9446668422. ತುಂಬ ಸಂತೋಷ ಡಾಕ್ಟರ್ ಭಾನುಪ್ರಕಾಶ್ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ